ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರಿಂದ ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ಇನ್ನು ಮುಂದೆ ಕೇಳಿ, ಬೆಣ್ಣೆಹಣ್ಣು ಮತ್ತು ಮಲೆನಾಡಿನ ವಿಶಿಷ್ಟ ಹಣ್ಣುಗಳು ಈ ಕುರಿತು ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾ ಎಚ್ಎಸ್ ಯಲ್ಲೇಶ್ ಕುಮಾರ್ ಅವರಿಂದ ಮಾಹಿತಿ. ನಮಸ್ಕಾರ, ನನ್ನ ಹೆಸರು ಯಲ್ಲೇಶ್ ಕುಮಾರ್ ಅಂತೇಳಿ. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ಕಾಲೇಜಿನಲ್ಲಿ ಹಣ್ಣಿನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ಇವತ್ತಿನ ಒಂದು ವಿಷಯ ತಿಳಿಸಿಕೊಡೋದೇನಂತ ಹೇಳಿದ್ರೆ, ಬೆಣ್ಣೆ ಹಣ್ಣಿನಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು. ಬೆಣ್ಣೆ ಹಣ್ಣು ಅಂದ್ರೆ ಹವೆಕರಡು ಅಂತೇಳಿ. ಬೆಣ್ಣೆ ಹಣ್ಣು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಹೇಳಿದ್ರೆ, ಇದು ಬೆಣ್ಣೆ ಹಣ್ಣು ಒಂದು ಸನ್ರೈಸ್ ಫ್ರೂಟ್ ಅಥವಾ ಅಂತ ಹೇಳ್ತೀವಿ. ಇದನ್ನ ಕೆಲವೊಂದು ಜ್ಯೂಸ್ ಮಾಡಲು ಮಿಲ್ಕ್ ಶೇಕ್ ಆಗಿ ಬಹಳ ಜನ ಉಪಯೋಗಿಸ್ತಾರೆ ಜ್ಯೂಸ್ ಅಂಗಡಿಗಳಲ್ಲಿ. ನೋಡೋದಕ್ಕೆ ಇದು ಬೆಣ್ಣೆ ಹಣ್ಣು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಪಿಯರ್ ಶೇಪ್ ಟೈಪ್ ಬರುತ್ತೆ. ಇದು ಯಾವ ಹಣ್ಣು ಅಂದ್ರೆ ಮರಸೇಬು ಅಂತ ನೀವು ನೋಡಿರ್ಬೋದು. ಆ ಮರಸೇಬು ಯಾವ ರೀತಿ ಹಣ್ಣು ಇರುತ್ತೋ ಅದೇ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಗ್ರೀನ್ ಜಾಸ್ತಿ ಇರುತ್ತೆ, ಅದು ಯೆಲ್ಲೋಶ್ ಕಲರ್ ಇರುತ್ತೆ. ಮರಸೇಬು ತರ ಇರುತ್ತೆ. ಇದಕ್ಕೆ ಬೆಣ್ಣೆ ಹಣ್ಣು ಅಂತ ಕರಿತೀವಿ, ಯಾಕಂದ್ರೆ ಬೆಣ್ಣೆ ಹಣ್ಣು ತೈಲ ಪದಾರ್ಥದ ಅತ್ಯುತ್ತಮ ಮೂಲ, ಸುಲಭವಾಗಿ ಜೀರ್ಣಗೊಳ್ಳುತ್ತದೆ. ಇದರ ಸೇವನೆಯಿಂದ ಯಾವುದೇ ಒಂದು ದುಷ್ಪರಿಣಾಮ ಇರುವುದಿಲ್ಲ. ನಿಮಗೆ ಕನಿಷ್ಠ ಬಾಳೆಹಣ್ಣು ಎಲ್ಲರೂ ತಿಂದಿರ್ತೀರಾ, ಆದ್ರೆ ಈ ಬಾಳೆಹಣ್ಣಿನಲ್ಲಿರೋದಕ್ಕಿಂತ 2 ಪಟ್ಟು ಹೆಚ್ಚು ಶಕ್ತಿ ಈ ಒಂದು ಬೆಣ್ಣೆ ಹಣ್ಣಿನಲ್ಲಿ ಇರುತ್ತದೆ. ಅದರಿಂದ ಇದೊಂದು ಮಹತ್ವ. ಬಾಳೆಹಣ್ಣು ಯಾವತ್ತೂ ಹೈ ಕಾನ್ಸಂಟ್ರೇಟ್ ಎನರ್ಜಿ ಇರೋದ್ರಿಂದ ನೀವೇನೇ ಒಂದು ಸಡನ್ ಆಗಿ ಒಂದು ಹಸುವಾದ್ರೆ ಒಂದು ಬಾಳೆಹಣ್ಣು ತಿಂದ ತಕ್ಷಣ ಅದು ನಿವರುತ್ತೆ, ಯಾಕಂದ್ರೆ ಇದರಲ್ಲಿ ಅತ್ಯಂತ ಒಂದು ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಅದಕ್ಕಿಂತ 2 ಪಟ್ಟು ಶಕ್ತಿ ಇದರಲ್ಲಿದೆ ಅಂತ ಹೇಳಿದ್ರೆ ಬೆಣ್ಣೆನ ಹಣ್ಣಿನ ಮಹತ್ವ ನೀವು ಗಮನಿಸಬೇಕು. ಆಮೇಲೆ ಹಾಗೆ ಇದು ಮಧುಮೇಹ ರೋಗಗಳಿಗೆ ಈ ಹಣ್ಣನ್ನು ಸೇವಿಸಲು ನಿರ್ದೇಶಿಸುತ್ತಾರೆ. ಹಾಗೆ ಈ ಹಣ್ಣು ತಿನ್ನೋದ್ರಿಂದ ನಿಮ್ಗೆ ಕ್ಯಾನ್ಸರ್ ತಡೆಗಟ್ಟಬಹುದು, ಪ್ರಮುಖವಾಗಿ ಸ್ತನ ಕ್ಯಾನ್ಸರ್ ಮತ್ತೆ ಅನೇಕ ಸುಮಾರು ಕ್ಯಾನ್ಸರ್ಗಳನ್ನ ಈ ಬೆಣ್ಣೆ ಹಣ್ಣು ತಿನ್ನೋದ್ರಿಂದ ಅದು ರಾಮಬಾಣ ಅಂತ ನಾನೇ ಹೇಳ್ತಾರೆ. ಹಾಗೆ ನಮಗೆ ಕೊಲೆಸ್ಟ್ರಾಲ್ ಇದೆಯಲ್ಲ ಬೆಣ್ಣೆ ಹಣ್ಣು, ಇದರಲ್ಲಿ ಫ್ಯಾಟ್ ಕಂಟೆಂಟ್ ಇದ್ರೇನು, ಸೊ ನ್ಯಾಚುರಲ್ ಫ್ಯಾಟ್ ಕಂಟೆಂಟ್ ಇರುತ್ತೆ, ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ. ಹಾಗೆ ಇದು ನಮಗೆ ಕೆಲವೊಂದು ಪಾರ್ಶ್ವವಾಯು ರೋಗಗಳು ಇರ್ತಾವಲ್ಲ, ಆ ಒಂದು ರೋಗಗಳನ್ನು ಒಳಪಟ್ಟಿರೋ ಈ ಹಣ್ಣು ತಿನ್ನೋದ್ರಿಂದ ಅದು ಒಂದು ಸ್ಟ್ರೋಕ್ಸ್ ನ ನಾವು ಕಡಿಮೆ ಮಾಡಬಹುದು. ಹಾಗೆ ಈ ಹಣ್ಣಲ್ಲಿ ಯಥೇಚ್ಛವಾಗಿ ಜೀವಸತ್ವ ಅಂದ್ರೆ ವಿಟಮಿನ್ ಎ ಮತ್ತೆ ವಿಟಮಿನ್ ಇ ಇರುತ್ತೆ. ವಿಟಮಿನ್ ಎ ಎಲ್ಲದರಲ್ಲೂ ಕಾಮನ್ ಇರುತ್ತೆ, ಬಟ್ ವಿಟಮಿನ್ ಇ ಅನ್ನೋದು ಒಂದು ಬಹಳ ಉತ್ತಮವಂತ ಒಂದು ಜೀವಸತ್ವ. ಹಾಗೆ ಪ್ರಮುಖ ಖನಿಜಾಂಶಗಳು ಈ ಒಂದು ಹಣ್ಣಿನಲ್ಲಿ ಇರ್ತವೆ. ಈ ಹಣ್ಣು ನಾವು ಬೆಳಿಬೇಕಂತ ಹೇಳಿದ್ರೆ ಪ್ರಮುಖವಾಗಿ ನಮಗೆ ಮಣ್ಣು ನೀರು ಬಸಿದು ಹೋಗುವ ಗೋಡು ಮಣ್ಣು ಅತ್ಯುತ್ತಮ. ಹಾಗೆ ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂತ ಹೇಳಿದ್ರೆ, ಆಳವಿರೋ ಮಣ್ಣು ಸ್ವಲ್ಪ ಅಗತ್ಯ. ಅಂದ್ರೆ ನಿಮ್ಗೆ ಆರ್ಗ್ಯಾನಿಕ್ ಮ್ಯಾಟರ್ ಕಂಟೆಂಟ್ 1 ಫೀಟ್ ವರೆಗೂ ಇರುತ್ತೆ, 1 ಅಡಿವರೆಗೂ ಇರುತ್ತೆ. ಅಂತ ಆರ್ಗ್ಯಾನಿಕ್ ಮ್ಯಾಟರ್ ತುಂಬಾ ಇರೋದನ್ನ ನಾವು ಹೆಚ್ಚಾಗಿ ಬಳಸ್ತೀವಿ. ಹಾಗೆ ಹೆಚ್ಚು ತೇವ ಹಿಡಿಯುವ ಕಪ್ಪು ಮಣ್ಣಿನ ಭೂಮಿ, ಜಿಗುಟು ಮಣ್ಣು ಅತಿ ಸೂಕ್ತವಿರುತ್ತದೆ. ಮಣ್ಣಿನ ಆಳ ಕನಿಷ್ಠ ಪಕ್ಷ 1 ಮೀಟರ್ ಇರಬೇಕು, ಅಂದ್ರೆ ನೀವು ಹೆಚ್ಚು ತೇವಾಂಶ ಇಡುವಂತ ಒಂದು ಮಣ್ಣು ಇದಕ್ಕೆ ಸೂಕ್ತವಾಗಿರುತ್ತದೆ. ಇದರಲ್ಲಿ ತಳಿಗಳು ಅಂತ ಹೇಳಿದ್ರೆ ಪ್ರಮುಖವಾಗಿ ಈ ಒಂದು 3 ಪ್ರಭೇದಗಳಿದಾವೆ. ಒಂದು ಮೆಕ್ಸಿಕನ್ ತಳಿ, ಮತ್ತೆ ಗೂಟ್ಯುಮೆಲನ್ ತಳಿ, ಹಾಗೂ ವೆಸ್ಟ್ ಇಂಡಿಯನ್ ತಳಿ ಅಂತೇಳಿ. ಇದರಲ್ಲಿ ಈ ತಳಿಗಳನ್ನ ನೀವು ಸೆಲೆಕ್ಟ್ ಮಾಡಬೇಕಂದ್ರೆ ಮೊದಲಿಗೆ ಸೊ ಹಣ್ಣಿನ ಗಾತ್ರ, ಆಕಾರ, ತಿರುಳಿನಲ್ಲಿ ತೈಲಾಂಶ, ವಾಸನೆ ಮುಂತಾದ ಗುಣಗಳ ಆಧಾರದ ಮೇಲೆ ಅವುಗಳನ್ನು ವಿವಿಧ ಬಗೆಗಳಾಗಿ ವಿಂಗಡಿಸಲಾಗಿದೆ. ಸೊ ಅವುಗಳಲ್ಲಿ ನಾನು ಹೇಳಿದೆ 3 ಬಗೆ ಅಂತ ಹೇಳಿದ್ರೆ, ಮೆಕ್ಸಿಕನ್, ಗೂಟ್ಯುಮೆಲನ್ ಮತ್ತು ವೆಸ್ಟ್ ಇಂಡಿಯನ್ ಬಗೆಗಳು. ಇದರಲ್ಲಿ ಗೂಟ್ಯುಮೆಲನ್ ಮತ್ತು ಮೆಕ್ಸಿಕನ್ ತಳಿಗಳು ನಮ್ಮ ಒಂದು ಭಾರತದ ಕೆಲವೊಂದು ಉಷ್ಣಾಂಶ ರೀಜನ್ಗಳಲ್ಲಿ ಇದು ಸೂಕ್ತವಾಗಿರುತ್ತದೆ. ಇಲ್ಲಿ ಆ ತಳಿಗಳಂತ ಹೇಳಿದ್ರೆ ಕೊನೆಗೆ ನಮ್ಮ ಇಲ್ಲೇ ಒಂದು ರಿಸರ್ಚ್ ಸ್ಟೇಷನ್ ಇದೆ, ಸೆಂಟ್ರಲ್ ಹೆಕ್ಸಮೆಟಲ್ ಹಾರ್ಟಿಕಲ್ಚರ್ ರಿಸರ್ಚ್ ಸ್ಟೇಷನ್ ಚಟ್ಟಳ್ಳಿ ಅಂತೇಳಿ. ಸೊ ಅಲ್ಲಿ CHES-1 ಅಂತ ಒಂದು ತಳಿ ನಿಮಗೆ ಪ್ರಮುಖವಾಗಿ ಚೆನ್ನಾಗಿ ಒಂದು ಅರೆ ಮಲೆನಾಡು ಮತ್ತೆ ಉಷ್ಣವಲಯದ ರೀಜನ್ಗಳಿಗೆ ಸೂಕ್ತವಾಗಿರ್ತದೆ. ಅದರಲ್ಲಿ ತಳಿಗಳು ಇನ್ನೂ ಚೆನ್ನಾಗಿರೋ ಬೆಳಿಬೇಕಂತ ಹೇಳಿದ್ರೆ ನಿಮ್ಗೆ ಪಾರ್ಕರ್ ಅಂತ ಒಂದು ತಳಿ ಇದೆ, ಆಮೇಲೆ TKDN-1 ಅಂತ, ಆಮೇಲೆ ಮತ್ತೆ ಪೋಲಾಕ್ ಅಂತೇಳಿ ತಳಿ. ಇವು ಒಂದು ಸೂಕ್ತವಾದಂತಹ ತಳಿಗಳು. ಆಮೇಲೆ ನಿಮ್ಗೆ ಬೇಸಾಯ ಕ್ರಮಗಳ ಬಗ್ಗೆ ನೀವು ಹೋಗ್ಬೇಕಂತ ಹೇಳಿದ್ರೆ, ಸಾಕಷ್ಟು ಸಾವಯವ ಗೊಬ್ಬರಗಳು ಕೊಡೋದ್ರ ಜೊತೆಗೆ ಸೂಕ್ತ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳು ಬೆಳೆಗೆ ಹಾಕಬೇಕು. ಗೊಬ್ಬರಗಳನ್ನು ಜೂನ್ ಮತ್ತೆ ಜುಲೈನಲ್ಲಿ ಕೊಡಬೇಕು. ಗಿಡದಿಂದ ಬುಡದಿಂದ ಮೊದಲಿಗೆ ಒಂದು 60 ಸೆಂಟಿಮೀಟರ್ ದೂರದಲ್ಲಿ, 18 ಸೆಂಟಿಮೀಟರ್ ಆಳ, ಅಗಲದ ಉಂಗುರಾಕಾರದ ಒಂದು ಮಾಡಿ ನೀವು ಗಿಡಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಒದಗಿಸಬೇಕು. ಆಮೇಲೆ ಪ್ರಮುಖವಾಗಿ ಸಸ್ಯಗಳನ್ನು ನೆಡುವುದು, ನಿಮಗೆ ತಿಳಿದಂಗೆ ಇಲ್ಲಿ ಮುಂಗಾರು ಅಂದ್ರೆ ಭೂಮಿ 1-2 ಸಾರಿ ಉಳುಮೆ ಮಾಡಿ ಸಮ ಮಾಡಬೇಕು. ನಂತರ ಸೂಕ್ತವಾದ ಅಂತರದಲ್ಲಿ ಗಿಡದಿಂದ ಗಿಡಕ್ಕೆ 6x6 meter ತಗೊಂತೀವಿ. ಹಾಗೆ 90 cm ಒಂದು ಗುಣಿ ಒಡೆದು, ಅಂದ್ರೆ 90 cm ಆಳ, ಅಗಲ ಮತ್ತೆ ಉದ್ದವನ್ನು ಒಡೆದು ನೀವು ಜೂನ್ ಜುಲೈ ತಿಂಗಳಲ್ಲಿ ನಾಟಿ ಮಾಡಬಹುದು. ಇದಕ್ಕೆ ನಾನು ಹೇಳಿದಂಗೆ ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ 20 kg ಪ್ರತಿ ಗಿಡಕ್ಕೆ ಕೊಡಬೇಕು. ಹಾಗೆ ರಾಸಾಯನಿಕ ಗೊಬ್ಬರಗಳನ್ನು ರೆಕಮೆಂಡ್ ಡೋಸ್ ಆಫ್ ಫರ್ಟಿಲೈಸರ್ಸ್ ಅಂತ ಹೇಳಿದ್ರೆ 14 grams ಅಂತ ಹೇಳಿದ್ರೆ, ನೀವು ಮೊದಲನೇ ವರ್ಷ ಒಂದು ಗಿಡ ನಾಟಿ ಮಾಡಿದ 3 ತಿಂಗಳಾದ್ಮೇಲೆ 50 grams ಸಾರಜನಕ, 25 grams ರಂಜಕ ಹಾಗೂ 75 grams ಪೊಟ್ಯಾಶ್ ಅನ್ನು ನೀವು ಮೊದಲನೇ ವರ್ಷ ಕೊಡಬೇಕಾಗುತ್ತೆ. ಹಾಗೆ 10 ವರ್ಷವರೆಗೂ ಅದನ್ನ ಡಬಲ್ ಮಾಡಿ ಹೋಗ್ತೀವಿ. ಅಂದ್ರೆ 10 ವರ್ಷದ ಗಿಡಕ್ಕೆ 200 grams ಸಾರಜನಕ, 75 grams ರಂಜಕ ಹಾಗೂ 200 grams ಪೊಟ್ಯಾಶ್ ಅನ್ನು ನಾವು ಕೊಡಬೇಕಾಗುತ್ತೆ. ಹಾಗೆ ನೀವು ಮಾಡಿದ್ದಲ್ಲಿ ನಿಮಗೆ ಹೆಚ್ಚಿನ ಒಂದು ಇಳುವರಿ ಸಿಗಬಹುದು. ಆಮೇಲೆ ಇದಕ್ಕೆ ನೀರಾವರಿ ಅಂದ್ರೆ ಮಣ್ಣು ಸದಾ ಹಸಿಯಾಗಿರಬೇಕು. ಮಳೆಯಲ್ಲ ದಿನಗಳಲ್ಲಿ ಮಾತ್ರ ಒಂದು 4-5 ದಿನಗಳೊಳಗೆ ನೀವು ವಾರಕ್ಕೊಮ್ಮೆ ಅಥವಾ ವಾರಕ್ಕೆ 2-3 ಸರಿ ನೀವು ನೀರು ಕೊಟ್ರೆ ಇದಕ್ಕೆ ಸಾಕು, ನೀರು ಕೊಡಬೇಕು. ಹಾಗೆ ಇದಕ್ಕೆ ಆಕಾರ ಮತ್ತೆ ಚಾಟ್ನಿ ಅಂತ ಒಂದು ಬರುತ್ತೆ. ಆಮೇಲೆ ನೀವು ನೀರು ಮತ್ತೆ ಆಮೇಲೆ ಕಳೆ ತುಂಬಾ ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗ್ತಾ ಇರಬೇಕು. ಆಕಾರ ಮತ್ತೆ ಸೌರುವಿಕೆ ಅಂದ್ರೆ ಟ್ರೂನಿಂಗ್ ಮತ್ತೆ ಟ್ರೈನಿಂಗ್ ಅಂತೀವಿ. ಯಾವ ರೀತಿ ನೀವು ಕೊಡಬೇಕು ಅಂದ್ರೆ ಇದು ನೆಲಮಟ್ಟದಿಂದ 70 cm ಅಂದ್ರೆ 70-75 cm ಎತ್ತರದವರೆಗೂ ಕಾಂಡ ಹಸನಾಗಿರಬೇಕು. ಅನಂತರ ಸುಡಿಯನ್ನು ಚೂಟಿ 3-4 ಪಕ್ಕೆ ರೆಂಬೆಗಳನ್ನು ಬೆಳೆಯುವಂತೆ ಪ್ರೋತ್ಸಾಹಿಸಬೇಕು. ಆಗ ಮರ ನೆತ್ತಿ ಸಮತೋಲನವಾಗಿ ಹರಡಿ ಬೆಳೆಯುವುದು. ಪ್ರತಿ ವರ್ಷ ಸೋರಬೇಕಾಗಿಲ್ಲ, ಅಂದ್ರೆ ನೀವು ಮೊದಲು ಒಂದು 2 ವರ್ಷ ಇದನ್ನ ಕೆಲವೊಂದು ಬೇಡದಂತ ಒಂದು ಭಾಗಗಳು ಮತ್ತೆ ಕ್ರಿಸ್ ಕ್ರಾಸ್ ಬ್ರಾಂಚಸ್ ಅಂತ ಹೇಳ್ತೀವಿ ಅಂತದನ್ನ ನೀವು ಜಸ್ಟ್ ನೀವು ಪ್ರೂನಿಂಗ್ ಮಾಡಿದ್ರೆ ಆಯ್ತು. ಕೇವಲ ಹೆಚ್ಚು ನೆರಳಿಂದ ಕೂಡಿದ ಅಡ್ಡಾದಡ್ಡಿಯಾಗಿ ಬೆಳೆದ ಒಂದು ರೆಂಬೆಗಳು ಮಾತ್ರ ನೀವು ಕತ್ತರಿಸಬೇಕು. ಹೆಚ್ಚು ನೆರಳಿಂದ ಅಂದ್ರೆ ಹೆಚ್ಚು ವೆಜಿಟೇಷನ್ ಇರುತ್ತೆ, ಅದು ವಾಟರ್ ಸೆಕ್ಕರ್ಸ್ ಅಂತೀವಿ, ಅದನ್ನ ಮಾತ್ರ ನೀವು ತೆಗಿಬೇಕು. ಆಮೇಲೆ ಇದರಲ್ಲಿ ನಾನು ಮೊದಲಿಗೆ ಹೇಳಿದೆ ನಿಮಗೆ ಪ್ರಸರಣ ಅಥವಾ ಸಸ್ಯಾಭಿವೃದ್ಧಿ ವಿಧಾನ ಅಂದ್ರೆ ಸಸಿಗಳ ಅಳವಿಕೆಯಲ್ಲಿ ಗ್ರಾಫ್ಟಿಂಗ್ ಅಥವಾ ಕಣ್ಣು ಕಟ್ಟುವುದು ಮತ್ತೆ ಕಸಿ ಕಟ್ಟುವುದು. ಒಂದು ಕಸಿ ಗಿಡಗಳು ನಿಮಗೆ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಸಿಗ್ತವೆ. ಚಟ್ಟಳ್ಳಿ ಅಂತಿದೆ ಒಂದು ಸೆಂಟ್ರಲ್ ರಿಸರ್ಚ್ ಸ್ಟೇಷನ್, ಹಾಗೆ ಮೂಡಿಗೆರೆಯಲ್ಲೂ ನಾವು ಸಿಗುತ್ತೆ, ನಿಮಗೆ ಬರಬಹುದು. ಇದರಲ್ಲಿ ಅಂತರ ಬೆಳೆಗಳಾಗಿ ನೀವು ಗಿಡಗಳು ನೆಟ್ಟ ಒಂದು 4 or 5 or 6 years ನೀವು ಅಂತರ ಬೆಳೆಗಳನ್ನು ಒಂದು ಲೆಗ್ಯುಮಿನಸ್ ಕ್ರಾಪ್ಸ್ ಅಂತೀವಿ, ದ್ವಿದಳ ಧಾನ್ಯ ತರಕಾರಿಗಳು ಹಾಗೂ ಹಸಿರು ತರಕಾರಿಗಳು ಸೊಪ್ಪು ಮುಂತಾದವುಗಳನ್ನು ಅಂತರ ಬೆಳೆಯಾಗಿ ಬೆಳೆದು ನೀವು ನಿಮ್ಮ ಸಪ್ಲಿಮೆಂಟರಿ ಇನ್ಕಮ್ ನ ಹೆಚ್ಚಿಸ್ಕೊಬಹುದು. ಆಮೇಲೆ ಇದು ಕೊಯ್ಲು ಮತ್ತು ಇಳುವರಿ ಅಂದ್ರೆ ನಿಮಗೆ ಮಾರ್ಚ್ ಮತ್ತೆ ಏಪ್ರಿಲ್ ನಲ್ಲಿ ಹೂ ಬಿಡುತ್ತದೆ. ಹಾಗೆ ಕಾಯಿ ಕಚ್ಚುವುದು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ, ಕಾಯಿ ಕಚ್ಚಿದ್ರೆ ಫ್ರೂಟ್ ಬಡ್ ಡಿಫ್ರೆನ್ಸಿಯೇಷನ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಆಗುತ್ತೆ. ಆಮೇಲೆ ನಿಮ್ಗೆ ನವೆಂಬರ್ ಡಿಸೆಂಬರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಹಣ್ಣು ಪಕ್ವತೆಗೆ ಬರುತ್ತೆ. ಅವಾಗ ಹಣ್ಣು ನವೆಂಬರ್ ಡಿಸೆಂಬರ್ ಅಲ್ಲಿ ನಿಮ್ಗೆ ಹಣ್ಣು ಯಥೇಚ್ಛವಾಗಿ ಸಿಗ್ತದೆ. ಈಗ ಇಳುವರಿ ಗಿಡದ ವಯಸ್ಸಿನ ಆಧಾರದ ಮೇಲೆ ಅಂತ ಹೇಳಿದ್ರೆ ಇದನ್ನ ಕೆಲವು ಬೀಜಗಳಿಂದನೂ ಬೆಳೆಸಿರ್ತಾರೆ ಮತ್ತೆ ಕಸಿ ಮತ್ತೆ ಕಣ್ಣು ಕಟ್ಟೋದ್ರಿಂದ ಬೆಳೆಸಿರ್ತಾರೆ. ಅದರಲ್ಲಿ ಕಣ್ಣು ಕಟ್ಟಿರೋದು ನಿಮ್ಗೆ 3 ವರ್ಷಕ್ಕೆ ಬೇರಿಂಗ್ ಬರುತ್ತೆ. ಇದರಲ್ಲಿ ಸರಿಸುಮಾರು ಉತ್ತಮ ಆರೈಕೆ ಮಾಡಿದ್ದಲ್ಲಿ ನಿಮ್ಗೆ 15,000-30,000 ಹಣ್ಣು ಒಂದು ಹೆಕ್ಟರ್ಗೆ ನಿಮ್ಗೆ ಸಿಗಲು ಸಾಧ್ಯ. ಅಂದ್ರೆ 8-10 tons ಒಂದು ಹೆಕ್ಟರ್ ಅಂದ್ರೆ 2.5 acres ನಿಮ್ಗೆ ಸಿಗುತ್ತೆ. ಇದನ್ನ ಸಂಸ್ಕರಣೆನೂ ಮಾಡಬಹುದು, ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಪಡೆಯಲು ನಾವು ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮಾಡೋದ್ರಿಂದ ನಮಗೆ ಒಳ್ಳೆಯ ಒಂದು ಬೆಳವಣಿಗೆ ಬೆಳೆ ಸಿಗುತ್ತೆ. ಸಂಸ್ಕರಣೆಯನ್ನು ಮಾಡುವಂತ ಉತ್ಪನ್ನಗಳು ಯಥೇಚ್ಛವಾಗಿ ಮಾರ್ಕೆಟ್ ಅಲ್ಲಿ ಇದಾವೆ. ಆಮೇಲೆ ಕೀಟಗಳು ಅಂತ ಹೇಳಿದ್ರೆ ಇದಕ್ಕೆ ಹಣ್ಣಿನ ನೊಣ ಒಂದು ಬರುತ್ತೆ, ಹಾಗೆ ನುಷಿ ಮತ್ತೆ ಥ್ರಿಪ್ಸ್ ಬರುತ್ತೆ. ಹಣ್ಣಿನ ನೊಣ ಬಂದವಾಗ ನೀವು ಎಳೆಯ ಮರಿಗಳು ತಿರುಳನ್ನು ತಿಂದು ಹಣ್ಣು ಕೊಳೆಯುವಂತೆ ಮಾಡುವು, ಅಂತ ಹಣ್ಣು ಉದುರಿ ಬೀಳುತ್ತದೆ, ಅವುಗಳನ್ನು ಸಂಗ್ರಹಿಸಿ ಸುಡಬೇಕು. ಇಲ್ಲಿ 10 liters-15 ml ಮೆಲಾಥಿಯನ್ ಮತ್ತು 20 grams ಸಕ್ಕರೆ ಸೇರಿಸಿ ಸಿಂಪಡಿಸಿದ ಈ ಹಣ್ಣಿನ ನೊಣವನ್ನು ನೀವು ಕಂಟ್ರೋಲ್ ಮಾಡಬಹುದು, ಮ್ಯಾನೇಜ್ ಮಾಡಬಹುದು. ಆಮೇಲೆ ನುಷಿ, ಅದು ಒಂದು ಕಾಡುವ ಒಂದು ಕೀಟ. ಇದಕ್ಕೆ ನೀವು ಈ ನುಷಿ ಏನ್ ಮಾಡ್ತದೆ ಅಂದ್ರೆ ಎಲೆಗಳನ್ನು ತಳಭಾಗದಲ್ಲಿ ಇದ್ದು ಹಸಿರು ಭಾಗವನ್ನೆಲ್ಲ ತಿಂದಾಕ್ತವೆ, ಅದರಿಂದ ಅಧಿಕ ಸಂಖ್ಯೆಯಲ್ಲಿ ಇದ್ದ ಎಲೆಗಳನ್ನು ಬಿಳಿಸಿಕೊಳ್ಳುತ್ತವೆ. ಅದರಿಂದ ನೀವು 10 liters ನೀರಿಗೆ 25 ml ಡೈಕೋಫಾಲ್ ಮತ್ತೆ 20 grams ನೀರಿನಲ್ಲಿ ಕರಗುವ ಗಂಧಕ ಇದನ್ನು ಸಿಂಪಡಿಸಿದ್ರಿಂದ ನಿಮ್ಗೆ ಇದನ್ನು ನುಷಿಯನ್ನು ತಡೆಗಟ್ಟಬಹುದು. ಹಾಗೆ ಥ್ರಿಪ್ಸ್, ಕೆಲವು ಮೈನರ್ ಪೆಸ್ಟ್ ಎಲ್ಲ ಬರ್ತವೆ. ಇಲ್ಲಿ ಥ್ರಿಪ್ಸ್ ಜಾಸ್ತಿ ಹೂ ಬಂದವಾಗ ಅಟ್ಯಾಕ್ ಆಗ್ತವೆ, ಆ ಹೂಗಳು ಬಂದವಾಗ ಛಿದ್ರ ವಿಕಾರವಾಗಿ ಇರ್ತದೆ ಮಾರ್ಫೇಷನ್ ತರ. ಅದರಿಂದ ನೀವು 25 ml ಡೈಕಾಪಲ್ 10 liters ನೀರಿಗೆ ಹಾಕಿ ನೀವು ಸಿಂಪಡಣೆ ಮಾಡೋದ್ರಿಂದ ಇನ್ ಥ್ರಿಪ್ಸ್ ಅನ್ನು ಕಳೆಯಬಹುದು. ಇದಕ್ಕೆ ಸುಮಾರು ಮಾರ್ಕೆಟ್ ಈ ನಡುವೆ ಬಹಳ ಇಂಪ್ರೂವ್ ಆಗಿದೆ. ತಮಿಳುನಾಡಲ್ಲಿ ಬಹಳ ಜನ ಇದರಲ್ಲಿ ಬೆಳೀತಿದ್ದಾರೆ, ಹಾಗೂ ಕೇರಳದಲ್ಲೂ ಬೆಳೀತಿದ್ದಾರೆ, ಹಾಗೂ ಅನೇಕ ರೈತರು ಬೆಳೆ ವಿಸ್ತರಣೆ ಪದ್ಧತಿಯನ್ನು ಅಳವಡಿಸಿಕೊಂಡು ಈ ಒಂದು ಬೆಳೆ ಬೆಳೆದ್ರಿಂದ ಒಳ್ಳೆ ಒಂದು ಉತ್ತಮವಾಗಿ ಇದ್ದಾರೆ ಬೇರೆ ರಾಜ್ಯಗಳೆಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಡ್ರ್ಯಾಗನ್, ಈ ಒಂದು ದಿನಗಳಲ್ಲಿ ನಮ್ಮ ಭಾರತ ನಿಮಗೆ ಗೊತ್ತಿರಬೇಕು ಹಣ್ಣುಗಳಲ್ಲಿ ಮತ್ತೆ ತರಕಾರಿಗಳಲ್ಲಿ ಬೆಳೆಯುವ ಒಂದು ಎರಡನೇ ದೊಡ್ಡ ದೇಶವಾಗಿರುತ್ತದೆ. ಇಲ್ಲಿ ಹಣ್ಣುಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತೇವೆ, ಯಾಕಂದ್ರೆ ಹಣ್ಣುಗಳು ಮತ್ತು ತರಕಾರಿಗಳು ಯಾವತ್ತು ಪ್ರೊಟೆಕ್ಟಿವ್ ಫುಡ್ ಅಂತ ಹೇಳಿದ್ರೆ ಇವುಗಳ ಯಥೇಚ್ಛವಾಗಿ ನಾವು ಸೇವಿಸೋದ್ರಿಂದ ನಮ್ಮ ಒಂದು ಬೆಳವಣಿಗೆ ಒಳ್ಳೆಯ ಉತ್ತಮ ಮಟ್ಟದಲ್ಲಿ ಆಗ್ತದೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಡ್ರ್ಯಾಗನ್ ಹಣ್ಣು ಒಂದು ಒಳ್ಳೆಯ ಪೋಷಕಾಂಶಗಳು ಮತ್ತೆ ಔಷಧಿ ಗುಣಗಳು ಹೊಂದಿರೋದ್ರಿಂದ ಎಲ್ಲರೂ ಅದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿದ್ದಾರೆ. ಈ ಹಣ್ಣು ಪಿತಾಯ ಎಂಬ ಹೆಸರಿನಿಂದ ಕೂಡ ಜನಪ್ರಿಯತೆ ಪಡೆದಿರುತ್ತದೆ. ಇದು ಉಷ್ಣವಲಯದ ಮತ್ತು ಒಣ ಪ್ರದೇಶ ಮತ್ತು 30-50 ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಇದು ಬರುತ್ತದೆ. ಸೊ ಈ ಬೆಳೆ ಯಾಕಪ್ಪ ನಾವು ಬೆಳಿಬೇಕು ಅಂತ ಹೇಳಿದ್ರೆ ಇದರಲ್ಲಿ ಯಥೇಚ್ಛವಾಗಿ ಒಂದು ಪೋಷಕಾಂಶಗಳು ಮತ್ತೆ ಔಷಧಿ ಗುಣಗಳು ಇರುತ್ತದೆ. ಅದರಲ್ಲಿ ಯಥೇಚ್ಛವಾಗಿ ಡ್ರ್ಯಾಗನ್ ಹಣ್ಣು ಒಂದು ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತದೆ, ಹಾಗೂ ನಮಗೆ ಇಲ್ಲಿ ಫ್ರೀ ರಾಡಿಕಲ್ಸ್ ಅಂತ ಸ್ವತಂತ್ರ ರಾಡಿಕಲ್ಸ್ ಅಂತ ಇರುತ್ತದೆ, ಅದು ಕ್ಯಾನ್ಸರ್ಗೆ ಅಪಾಯಕರ. ಬಹುಮುಖ್ಯವಾಗಿ ಮಧುಮೇಹಕ್ಕೆ ಮತ್ತೆ ಕ್ಯಾನ್ಸರ್ ರೋಗಗಳಿಗೆ ಇದೊಂದು ರಾಮಬಾಣವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗೆ ಇದರಲ್ಲಿ ವಿಟಮಿನ್ ಇ ಎಂಬ ಅಂಶ ಒಂದು ಪೂರಕವಾಗಿರೋದ್ರಿಂದ ನಮಗೆ ಒಳ್ಳೆಯ ಒಂದು ನಮ್ಮ ಬೆಳವಣಿಗೆ ಉತ್ತಮವಾಗಿರುತ್ತದೆ. ಆಮೇಲೆ ವಿಟಮಿನ್ ಸಿ ಅಂಶಗಳು, ಜೀವಸತ್ವಗಳು ಮತ್ತೆ ಹಾಗೆ ಕೆಲವೊಂದು ಖನಿಜಾಂಶಗಳು ಯಥೇಚ್ಛವಾಗಿ ಈ ಹಣ್ಣಲ್ಲಿ ಇದ್ದಾವೆ. ಅದರಿಂದ ಈ ಹಣ್ಣು ಬಹಳ ಸೂಕ್ತವಂತ ಒಂದು ಹಣ್ಣು. ಡ್ರ್ಯಾಗನ್ ಹಣ್ಣು ಉತ್ಕೃಷ್ಟ ನಿರೋಧಕಗಳು ಹಾಗೂ ಹಲವಾರು ಫೈಬರ್ ಎಂಬ ಒಂದು ಅಂಶ ಹೆಚ್ಚಾಗಿರೋದ್ರಿಂದ ಯಾವುದೇ ಒಂದು ಹಣ್ಣನ್ನು ಎಷ್ಟು ಬೇಕಾದ್ರೂ ನಾವು ಸೇವಿಸಬಹುದು. ಅಂದ್ರೆ ಇದಕ್ಕೆ ಮಿತಿ ಅಂತ ಇಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಈ ಹಣ್ಣನ್ನು ನಾವು ಸೇವಿಸಬಹುದು ಅಂತ ಹೇಳ್ತೀವಿ. ಇಲ್ಲಿ ಈ ಹಣ್ಣು ಬೆಳೆಯಲು ಪ್ರಮುಖವಾಗಿ ಮಣ್ಣು ಚೆನ್ನಾಗಿ ನೀರು ಬಸಿದು ಹೋಗುವಂತ ಗೋಡು ಮಣ್ಣು ಮತ್ತೆ ಕಪ್ಪು ಮಣ್ಣು ಇದ್ರೆ ಸೂಕ್ತ. ಹಾಗೆ ಈ ಉಷ್ಣವಲಯ ಮತ್ತು ಒಣ ಪ್ರದೇಶಕ್ಕೆ, ಆಮೇಲೆ ಕಡಿಮೆ ಮಳೆ ಬಿದ್ರೂ ಈ ಹಣ್ಣನ್ನು ನಾವು ಬೆಳಿಬಹುದು. ಇದರಲ್ಲಿ ಈ ಹಣ್ಣು ಪ್ರಮುಖವಾಗಿ ವೈಜ್ಞಾನಿಕ ಹೆಸರು ಹೈಲೋಸರಸ್ ಅನೆಟಿಡಸ್ ಎಂಬ ಒಂದು ಕರೆಸ್ಪಡುವ ಒಂದು ಕ್ಯಾಕ್ಟೇಸಿಯಾ ಅಂತ ಹೇಳಿದ್ರೆ ಒಂದು ಮುಳ್ಳು ಹಣ್ಣು ಅಂತ ಒಂದು ಬರುತ್ತದೆ, ಕತ್ತಾಳೆ ಅಂತ ಹೇಳ್ತೀವಿ. ಸೊ ಆ ಹಣ್ಣಿನ ಒಂದು ಕುಟುಂಬಕ್ಕೆ ಸೇರಿರುತ್ತದೆ. ಅದಕ್ಕೆ ಇದನ್ನ ಈಸಿಯಾಗಿ ಮೇಂಟೈನ್ ಮಾಡೋದು. ಇದರ ಸಸ್ಯ ಅಭಿವೃದ್ಧಿ ವಿಧಾನಗಳು ಯಾವ ರೀತಿ ಅಂತ ಹೇಳಿದ್ರೆ ಕಾಂಡ ಮತ್ತೆ ಬೀಜಗಳಿಂದ ನಾವು ಮಾಡಬಹುದು. ಉದಾಹರಣೆಗೆ ಒಂದು ಕಾಂಡಗಳನ್ನು ತಗೊಂಡು ಇದನ್ನ ಸಸ್ಯಾಭಿವೃದ್ಧಿ ವಿಧಾನಗಳಾಗಿ ನಾವು ತರಿಸ್ಕೊಬಹುದು. ಇದು ಪ್ರಮುಖವಾಗಿ ಇದೊಂದು ಮಲೇಷ್ಯಾದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಮಲೇಷ್ಯಾ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಹಾಗೆ ಕೆಲವೊಂದು ದೇಶಗಳಲ್ಲಿ ಈಗೀಗ ಯಥೇಚ್ಛವಾಗಿ ಬೆಳೀತಿದ್ದಾರೆ. ಹಾಗೆ ನಮ್ಮ ದೇಶದಲ್ಲೂ ಸಹ ಕರ್ನಾಟಕದಲ್ಲಿ, ಮಹಾರಾಷ್ಟ್ರ ಮತ್ತೆ ಹ್ಯೂಮಿಡ್ ಕ್ಲೈಮೇಟ್ ಅಂತೀವಿ ಅಂತ ಕಡೆ ಹೆಚ್ಚಾಗಿ ಇದನ್ನ ಹಣ್ಣನ್ನು ಬೆಳೀತಾ ಇದ್ದಾರೆ. ಸೊ ಈ ಹಣ್ಣು ಯಥೇಚ್ಛವಾಗಿ ಪೋಷಕಾಂಶಗಳು ಇರೋದ್ರಿಂದ ಈ ಹಣ್ಣು ಬಹಳ ಸೂಕ್ತ. ಮತ್ತೆ ಇದಕ್ಕೆ ನೀರಾವರಿ ಅಂತ ಹೇಳಿದ್ರೆ ಈ ಪ್ರತಿದಿನ ನೀರು ಕೊಡುವುದು ಉತ್ತಮ, ಯಾಕಂದ್ರೆ ನೀರನ್ನ ಜಾಸ್ತಿ ತಗೊಳ್ಳುತ್ತಿದ್ದು ಎಷ್ಟು ನೀರು ತಗೊಂಡಿರುತ್ತೋ ಅಷ್ಟೇ ಚೆನ್ನಾಗಿ ಒಂದು ಒಳ್ಳೆ ಬೆಳೆ ಬರುತ್ತೆ. ಅದರಿಂದ ನೀರಾವರಿ ಕನಿಷ್ಠ ಒಂದು 10 ಲೀಟರ್ ಒಂದು ದಿನಕ್ಕೆ ಒಂದು ಸಾವಯವ ಒದಕಿಗೆ ಅಂತ ಬೇಕಾಗುತ್ತೆ. ಇಲ್ಲಿ ಉತ್ತಮ ನೀರು ಕೊಟ್ಟಲ್ಲಿ ನಮಗೆ ಉತ್ತಮ ಒಂದು ಇಳುವರಿ ನಾವು ನಿಜವಾಗಿ ಕಾಣಬಹುದು. ಆಮೇಲೆ ನೀರಿನ ಕೊರತೆ ಏನಾದರೂ ಕಂಡು ಬಂದಲ್ಲಿ ಹಣ್ಣು ಏನತ್ತೆ ಸೀಳುತ್ತೆ ಅಷ್ಟೇ ಇದರದ ಒಂದು. ಅದರಿಂದ ಬೇಸಿಗೆಯಲ್ಲಿ ಒಂದು ಒದಕೆಗಳನ್ನ ಒದಗಿಸುವುದರ ಮುಖಾಂತರ ಅಥವಾ ಮಲ್ಚಿಂಗ್ ಅಂತೀವಿ ಅದರಿಂದ ನಿರ್ವಹಿಸಬಹುದು. ಹಾಗೆ ಇದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಮತ್ತು ಗೊಬ್ಬರಗಳು ಹಾಕುವುದು ಅಂತ ಹೇಳಿದ್ರೆ ಈ ಬೆಳೆ ಇದು ಕತ್ತಾಳೆ ಬೆಳೆ ತರ ಹೋಗುತ್ತೆ. ಅದರಿಂದ ಇದಕ್ಕೆ ಸಪೋರ್ಟಿಂಗ್ ಬೇಕು. ಒಂದು ಬೇಲಿ ಆಕಾರದಲ್ಲಿ ನೀವೊಂದು ಸಪೋರ್ಟ್ ಮಾಡಿಕೊಂಡಲ್ಲಿ ಅಥವಾ ಇನ್ನೊಂದು ಸಪೋರ್ಟ್ ಯಾವ್ದೊಂದು ಗಿಡಗಳು ಕೊಟ್ಟಲ್ಲಿ ಆರ್ಟಿಫಿಷಿಯಲ್ ಆಗಿ ನೀವು ಏನಾದ್ರು ಸಪೋರ್ಟ್ ಮಾಡಬೇಕಂದ್ರೆ 60 ಸೆಂಟಿಮೀಟರ್ ಇಂಟು 60 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ 60 ಸೆಂಟಿಮೀಟರ್ ಮತ್ತೆ 3 ರೀತಿ ಪದರೆ ಬೇಲಿ ಹಾಕೊಂಡು ಬೇಕಾದ್ರೆ ನೀವು ಒಂದು ಚದರ ಮಾಡಿಕೊಂಡು ಮಾಡಬಹುದು. ಇಲ್ಲಾಂದ್ರೆ ಬೇಲಿಯ ಸುತ್ತು ತೋಟದಲ್ಲಿ ಒಂದು ಕೋಲ್ ಇದ್ರೂ ಆಸರೆ ಇದ್ರೂ ಸಾಕು. ಆ ಕೋಲು ಅಥವಾ ಯಾವ್ದಾದ್ರು ಗಿಡಗಳಿದ್ರು ಆಸರೆ ಇದಕ್ಕೆ ಕೊಟ್ರೆ ಇದು ಚೆನ್ನಾಗಿ ಉತ್ತಮವಾಗಿ ಬರ್ತದೆ. ಇಲ್ಲಿ ಪೋಷಕಾಂಶ ನಿರ್ವಹಣೆ ಅಂತ ಹೇಳಿದ್ರೆ 2 ಕೆಜಿ ಸಾವಯವ ಗೊಬ್ಬರ ಅಂದ್ರೆ 2 ಕೆಜಿ ಸಾವಯವ ಗೊಬ್ಬರ ಪ್ರತಿ ಗಿಡಕ್ಕೆ, 25 ಗ್ರಾಂ ಯೂರಿಯಾ, 75 ಗ್ರಾಂ ಪರಿಪೂರ್ಣ ಗೊಬ್ಬರಗಳನ್ನು 3 ತಿಂಗಳಿಗೊಮ್ಮೆ ಕೊಟ್ಟಲ್ಲಿ ನಾವು ಒಳ್ಳೆಯ ಒಂದು ಫಲಿತಾಂಶವನ್ನು ಇದು ಮಾಡಬಹುದು. ಇದಕ್ಕೆ ಅದಂತ ಕೀಟಗಳು ಮತ್ತೆ ರೋಗಗಳು ಬಹಳ ಕಡಿಮೆ ಇರೋದ್ರಿಂದ ಇದು ಚೆನ್ನಾಗಿ ಬೆಳಬಹುದು. ಕೀಟಗಳಂದ್ರೆ ಇರುವೆ, ಆಮೇಲೆ ಕೆಲವೊಂದು ಹಕ್ಕಿಗಳ ಸಮಸ್ಯೆ ಇರಬಹುದು. ಅದಕ್ಕೆ ನೆಟ್ ಅಥವಾ ಒಂದೆಲ್ಲ ನೆಟ್ಟು ಪರದೆಗಳನ್ನು ಉಪಯೋಗಿಸೋದ್ರಿಂದ ಹಕ್ಕಿಗಳ ಹಾವಳಿಯನ್ನು ತಡೆಯಬಹುದು. ರೋಗಗಳು ಹಣ್ಣು ಕೊಳೆ ರೋಗ, ಹಣ್ಣಿನ ಮೇಲೆ ನೀರಿನಿಂದ ಹವೆತವಾಗಿ ನಂತರ ಕೊಳೆಯುತ್ತದೆ. ಅದರಿಂದ ಹಣ್ಣು ಕೊಳೆ ರೋಗವನ್ನು ನಿಜವಾಗಿ ನಾವು 1 ಗ್ರಾಂ ಕಾರ್ಬನಿಜಮ್ ಅಥವಾ ಡೈಫೆನೈಟ್ ಮಿಥೈಲ್ 1 ಗ್ರಾಂ ಪರ್ ಲೀಟರ್ ಹಾಕೊಂಡು ನಾವು ಇದನ್ನ ನೀಗಿಸಬಹುದು. ಮತ್ತೆ ಕೊಯ್ಲು ಮತ್ತು ಇಳುವರಿ ಅಂದ್ರೆ ಡ್ರ್ಯಾಗನ್ ಗಿಡವು 26 ತಿಂಗಳಿಗೆ ಹಣ್ಣು ಬಿಡಲು ತೆಗೆದುಕೊಳ್ಳುತ್ತದೆ. ಹೂವುಗಳಿಂದ 30-40 ದಿನಗಳ ನಂತರ ಇದನ್ನ ಕೊಯ್ಲು ಮಾಡಬೇಕು. ಹಣ್ಣುಗಳು ಬಣ್ಣ, ಹಸಿರು ಬಣ್ಣ ಮತ್ತು ಕೆಂಪು ಬಣ್ಣ ಮಿಶ್ರಿತ ನೀಲಿ ಬಣ್ಣಕ್ಕೆ ಬಂದಾಗ ಕೀಳಬೇಕಾಗುತ್ತದೆ. ಇದು ತುಂಬಾ ಚೆನ್ನಾಗಿರುತ್ತೆ ನೋಡೋದಿಕ್ಕೆ. ಹಣ್ಣು ಕೆಂಪು ಆಕಾರದಾಗಿರುತ್ತೆ, ಒಳಗಡೆ ತಿರುಳು ಬಿಳಿ ಆಕಾರದಲ್ಲಿರುತ್ತೆ, ಹಾಗೆ ಕಪ್ಪು ಬೀಜಗಳಿರುತ್ತವೆ. ಮತ್ತೆ ಇದು ತಿನ್ನಲಿಕ್ಕೆ ಉತ್ತಮ ರುಚಿ ಮತ್ತೆ ಗಾತ್ರವನ್ನು ಹೊಂದಿರುತ್ತದೆ. ಅದಕ್ಕೆ ಇದನ್ನ ಎಲ್ಲರೂ ಲೈಕ್ ಮಾಡ್ತಾರೆ. ಹಾಗೆ ಇದನ್ನು ಕೊಯ್ಲೋತ್ತರ ತಾಂತ್ರಿಕತೆಯನ್ನು ಮಾಡಬಹುದು. ಹಣ್ಣನ್ನು 7-10 ಡಿಗ್ರಿ ಉಷ್ಣಾಂಶ ಮತ್ತು 85-95% ತೇವಾಂಶ ಇರುವ ರೂಮಿನಲ್ಲಿ 2-3 ತಿಂಗಳವರೆಗೂ ಇದನ್ನು ನಾವು ಇಡಬಹುದು. ಒಂದು ಪ್ರತಿ 5-6 ಟನ್ ಇಳುವರಿ ನಾವು ಒಂದು ಹೆಕ್ಟೇರ್ಗೆ ನಾವು ಕನಿಷ್ಠ ಒಂದು 5-6 ಟನ್ ಒಂದು ಹೆಕ್ಟೇರ್ಗೆ ನಾವು ಪಡಿಬಹುದು ಅಂತ ಹೇಳ್ತೀನಿ. ಮತ್ತೆ 150-160 ರೂ ಪ್ರತಿ ಕೆಜಿಗೆ ಒಂದು ಸ್ಪಾಟರ್ಲೆ ಸಿಗುತ್ತೆ. ಒಳಗಡೆ ಮಾರ್ಕೆಟಿಂಗ್ ರೇಟ್ 200-250 ರೂಪಾಯಿ ಇದೆ. ಈ ಹಣ್ಣು ಬೆಳೆಯಲು ಉತ್ತೇಜನರಾಗಿದ್ರೆ ನಿಜವಾಗಿ ಅವರು ಸಫಲರಾಗ್ತಾರಂತೇಳಿ ನಾನು ನಿಮ್ಮಲ್ಲಿ ತಿಳಿಸ್ತೀನಿ. ಇದನ್ನು ಡ್ರ್ಯಾಗನ್ ಫ್ರೂಟ್ ಎಲ್ಲ ಬೆಳೀರಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೀನಿ. ಮಲೆನಾಡಿನಲ್ಲಿ ಕಡಿಮೆ ಬಳಸುವ ಹಣ್ಣುಗಳ ಮಹತ್ವವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಪ್ರಮುಖವಾಗಿ ಎಲ್ಲರೂ ಅಷ್ಟೇ ನಾವು ಪ್ರಧಾನ ಹಣ್ಣುಗಳ ಬಗ್ಗೆ ಬಹಳ ಒಲವು ಮಾಡ್ತೀವಿ, ಯಾಕಂದ್ರೆ ಪ್ರಧಾನ ಹಣ್ಣುಗಳು ಎಲ್ಲೆಲ್ಲ ಮಾರ್ಕೆಟಲ್ಲಿ ಸಿಗ್ತವೆ, ಅದರ ಬಗ್ಗೆ ಅವೇರ್ನೆಸ್ ಇರುತ್ತೆ, ಅದರಿಂದ ಪ್ರಧಾನ ಹಣ್ಣುಗಳೇ ತಿಂತೀವಿ ಅಂದ್ರೆ ಮೇಜರ್ ಫ್ರೂಟ್ ಕ್ರಾಪ್ಸ್ ಅಂತೇಳಿ. ಮೈನರ್ ಫ್ರೂಟ್ಸ್ನ ಯಾರು ಹೆಚ್ಚಾಗಿ ತಿನ್ನೋದಿಲ್ಲ. ಅಂದ್ರೆ ಮಲೆನಾಡು ಮತ್ತೆ ಅರೆ ಮಲೆನಾಡು ಪ್ರದೇಶದಲ್ಲಿ ಅನೇಕ ಹಣ್ಣುಗಳು ನ್ಯಾಚುರಲ್ ಆಗಿ ಅವಶ್ಯಕವೇ ಬೆಳೀತಿದ್ದಾವೆ, ಮತ್ತೆ ಕೆಲವೊಂದು ಮನೆಗಳ ಹತ್ರನೂ ಅಂಗಳದಲ್ಲಿ ಇದನ್ನ ಬೆಳೆಸ್ಕೊಂತಿದ್ದಾರೆ, ಆದ್ರೂ ಆ ಹಣ್ಣುಗಳನ್ನು ತಿನ್ನೋದಿಲ್ಲ. ಅದ್ರ ಬಗ್ಗೆ ಮಹತ್ವವನ್ನು ನಾನು ಇವತ್ತು ನಾನು ತಿಳಿಸ್ಕೊಡ್ತೇನೆ. ಮೊದಲಿಗೆ ಇಲ್ಲಿ ಮಲೆನಾಡು ಹಣ್ಣುಗಳು ಅಂತ ಹೇಳಿದ್ರೆ ರೋಸ್ ಆಪಲ್ ಪನ್ನೀರಳೆ, ಹಾಗೆ ಕ್ಯಾರಂಬೋಲಾ ಅಂದ್ರೆ ಸ್ಟಾರ್ ಹಣ್ಣು, ಆಮೇಲೆ ರಾಮ್ಪಲ್, ಆಮೇಲೆ ಕದಂಬ ಹಣ್ಣು, ಆಮೇಲೆ ದೂರಿಯಾನ್, ಆಮೇಲೆ ರಾಮ್ಬೂತಾನ್, ನಿಂಬೆ, ಲಿಚಿ ಹಣ್ಣು, ಮರಕುಜ ಹಣ್ಣು ಹಾಗೂ ಮಲೆಯನ್ ಹಣ್ಣು. ಈ ಒಂದು ಹಣ್ಣುಗಳು ಯಥೇಚ್ಛವಾಗಿ ಈ ಕಡೆ ಬೆಳೀತಾ ಇರ್ತಾರೆ ಹಾಗೂ ನ್ಯಾಚುರಲ್ ಆಗಿ ಬರ್ತಾ ಇರ್ತವೆ. ಇದರಲ್ಲಿ ಅನೇಕ ಪೋಷಕಾಂಶಗಳು ಮತ್ತೆ ಔಷಧಿ ಗುಣಗಳು ಯಥೇಚ್ಛವಾಗಿರೋದ್ರಿಂದ ನಮ್ಮ ಒಂದು ಮನುಷ್ಯನ ಒಂದು ಬೆಳವಣಿಗೆಗೆ ಒಳ್ಳೆ ಒಂದು ಸೂಕ್ತ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ನಮಗೆ ಬರುವಂತಹ ರೋಗ ರುಜಿನಗಳನ್ನು ತಡಿಬೇಕಂತ ಹೇಳಿದ್ರೆ ನಾವು ಹಾಸ್ಪಿಟಲ್ಗೆ ಹೋದ್ರೆ ಬರೀ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಆ ಟ್ಯಾಬ್ಲೆಟ್ಸ್ ಏನ್ ಅಂಶ ಇರುತ್ತೋ ಅದೇ ಕಲರ್ ಆಗ್ತಾರ ಅಂತೇಳಿ ನಾನು ನಿಮ್ಮಲ್ಲಿ ತಿಳಿಸ್ತೀನಿ. ಇದನ್ನ ಡ್ರ್ಯಾಗನ್ ಫ್ರೂಟ್ ಎಲ್ಲ ಬೆಳೀರಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೀನಿ. ಮಲೆನಾಡಿನಲ್ಲಿ ಕಡಿಮೆ ಬಳಸುವ ಹಣ್ಣುಗಳ ಮಹತ್ವವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಪ್ರಮುಖವಾಗಿ ಎಲ್ಲರೂ ಅಷ್ಟೇ ನಾವು ಪ್ರಧಾನ ಹಣ್ಣುಗಳ ಬಗ್ಗೆ ಬಹಳ ಒಲವು ಮಾಡ್ತೀವಿ, ಯಾಕಂದ್ರೆ ಪ್ರಧಾನ ಹಣ್ಣುಗಳು ಎಲ್ಲೆಲ್ಲ ಮಾರ್ಕೆಟಲ್ಲಿ ಸಿಗ್ತವೆ, ಅದರ ಬಗ್ಗೆ ಅವೇರ್ನೆಸ್ ಇರುತ್ತೆ, ಅದರಿಂದ ಪ್ರಧಾನ ಹಣ್ಣುಗಳೇ ತಿಂತೀವಿ ಅಂದ್ರೆ ಮೇಜರ್ ಫ್ರೂಟ್ ಕ್ರಾಪ್ಸ್ ಅಂತೇಳಿ. ಮೈನರ್ ಫ್ರೂಟ್ಸ್ನ ಯಾರು ಹೆಚ್ಚಾಗಿ ತಿನ್ನೋದಿಲ್ಲ. ಅಂದ್ರೆ ಮಲೆನಾಡು ಮತ್ತೆ ಅರೆ ಮಲೆನಾಡು ಪ್ರದೇಶದಲ್ಲಿ ಅನೇಕ ಹಣ್ಣುಗಳು ನ್ಯಾಚುರಲ್ ಆಗಿ ಅವಶ್ಯಕವೇ ಬೆಳೀತಿದ್ದಾವೆ, ಮತ್ತೆ ಕೆಲವೊಂದು ಮನೆಗಳ ಹತ್ರನೂ ಅಂಗಳದಲ್ಲಿ ಇದನ್ನ ಬೆಳೆಸ್ಕೊಂತಿದ್ದಾರೆ, ಆದ್ರೂ ಆ ಹಣ್ಣುಗಳನ್ನು ತಿನ್ನೋದಿಲ್ಲ. ಅದ್ರ ಬಗ್ಗೆ ಮಹತ್ವವನ್ನು ನಾನು ಇವತ್ತು ನಾನು ತಿಳಿಸ್ಕೊಡ್ತೇನೆ. ಮೊದಲಿಗೆ ಇಲ್ಲಿ ಮಲೆನಾಡು ಹಣ್ಣುಗಳು ಅಂತ ಹೇಳಿದ್ರೆ ರೋಸ್ ಆಪಲ್ ಪನ್ನೀರಳೆ, ಹಾಗೆ ಕ್ಯಾರಂಬೋಲಾ ಅಂದ್ರೆ ಸ್ಟಾರ್ ಹಣ್ಣು, ಆಮೇಲೆ ರಾಮ್ಪಲ್, ಆಮೇಲೆ ಕದಂಬ ಹಣ್ಣು, ಆಮೇಲೆ ದೂರಿಯಾನ್, ಆಮೇಲೆ ರಾಮ್ಬೂತಾನ್, ನಿಂಬೆ, ಲಿಚಿ ಹಣ್ಣು, ಮರಕುಜ ಹಣ್ಣು ಹಾಗೂ ಮಲೆಯನ್ ಹಣ್ಣು. ಈ ಒಂದು ಹಣ್ಣುಗಳು ಯಥೇಚ್ಛವಾಗಿ ಈ ಕಡೆ ಬೆಳೀತಾ ಇರ್ತಾರೆ ಹಾಗೂ ನ್ಯಾಚುರಲ್ ಆಗಿ ಬರ್ತಾ ಇರ್ತವೆ. ಇದರಲ್ಲಿ ಅನೇಕ ಪೋಷಕಾಂಶಗಳು ಮತ್ತೆ ಔಷಧಿ ಗುಣಗಳು ಯಥೇಚ್ಛವಾಗಿರೋದ್ರಿಂದ ನಮ್ಮ ಒಂದು ಮನುಷ್ಯನ ಒಂದು ಬೆಳವಣಿಗೆಗೆ ಒಳ್ಳೆ ಒಂದು ಸೂಕ್ತ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ನಮಗೆ ಬರುವಂತ ರೋಗ ರುಜಿನಗಳನ್ನು ತಡಿಬೇಕಂತ ಹೇಳಿದ್ರೆ ನಾವು ಹಾಸ್ಪಿಟಲ್ಗೆ ಹೋದ್ರೆ ಬರೀ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಆ ಟ್ಯಾಬ್ಲೆಟ್ಸ್ ಏನ್ ಅಂಶ ಇರುತ್ತೋ ಅದೇ ಅಂಶಗಳು ಈ ಒಂದು ಹಣ್ಣುಗಳಲ್ಲಿ ಯಥೇಚ್ಛವಾಗಿರೋದ್ರಿಂದ ನಾವು ಈ ಹಣ್ಣುಗಳನ್ನು ಸೇವಿಸೋದ್ರಲ್ಲಿ ತಪ್ಪಿಲ್ಲ. ಸ್ಟಾರ್ ಹಣ್ಣಲ್ಲಿ ಪೋಷಕಾಂಶಗಳು ಯಾವಿರುತ್ತಿರುತ್ತೆ ಅಂತ ಹೇಳಿದ್ರೆ ಕ್ಯಾಲೋರೀಸ್ ಅಂದ್ರೆ ಎನರ್ಜಿ 31% ಮಾತ್ರ ಇರುತ್ತೆ, 0.3 grams ಇರುತ್ತೆ, 100 grams ಒಂದು ಎಡಬಲ್ ಪೋರ್ಷನ್ ಗೆ ನಾನು ಹೇಳ್ತಾ ಇರೋದು. ಸೋಡಿಯಂ 2 milligrams, ಪೊಟಾಶಿಯಂ 133 milligrams ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ 2%, ಆಮೇಲೆ ಫೈಬರ್ ನಾರು 11%, ರಿಂದ ಇದು ಬಹಳ ಮುಕ್ತ. ಇದನ್ನ ಕ್ಯಾರಂಬೋಲಾ ಅಂತ ಹೇಳ್ತೀವಿ. ಹಾಗೂ ಅತೇ ಖನಿಜಾಂಶಗಳು ಜಾಸ್ತಿ ಇರೋದ್ರಿಂದ ಈ ಹಣ್ಣು ನಾವು ಸೇವಿಸಬಹುದು. ಹಾಗೆ ರಾಮ್ಪಲ್, ಕದಂಬ ಹಣ್ಣು, ಹಾಗೆ ದೂರಿಯಾನ್, ಇವುಗಳಲ್ಲೇ ಅಷ್ಟೇ ಕ್ಯಾಲೋರೀಸ್ ತುಂಬಾ ಯಥೇಚ್ಛವಾಗಿದ್ದು ಅನೇಕ ಜೀವಸತ್ವಗಳು ಮತ್ತೆ ಅನೇಕ ಖನಿಜಾಂಶಗಳು ಇರ್ತವೆ. ಬಹುಮುಖ್ಯವಾಗಿ ನಮ್ಮ ಔಷಧಿಗಳು ಯಥೇಚ್ಛವಾಗಿರೋದ್ರಿಂದ ಈ ಹಣ್ಣುಗಳನ್ನು ನಾವು ಸೇವಿಸಬಹುದು. ಹಾಗೆ ರಾಮ್ಬೂತಾನ್, ನಿಂಬೆ, ಲಿಚಿ ಹಣ್ಣು, ರಾಮ್ಬೂತಾನ್ ಮತ್ತೆ ಲಿಚಿ ಹಣ್ಣು ಒಂದೇ ಒಂದು ಫ್ಯಾಮಿಲಿಗೆ ಸೇರಿರುತ್ತೆ. ಇದನ್ನು ಈ ಕಡೆ ಅರೆ ಮಲೆನಾಡು ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಹಾಗೂ ಹ್ಯೂಮಿಡ್ ಕ್ಲೈಮೇಟ್ ರೀಜನ್ಸ್ ಅಲ್ಲಿ ಇದನ್ನು ಬೆಳೀತಾರೆ. ಇದನ್ನು ನಾವು ಹೆಚ್ಚಾಗಿ ಸೇವಿಸೋದ್ರಿಂದ ನಮಗೆ ಅನೇಕ ರೋಗ ರುಜಿನಗಳು ಬರೋದಿಲ್ಲ. ಹಾಗೆ ನಮ್ಗೆ ಇದರಲ್ಲಿ ಎಂಜೈಮ್ಸ್ ಮತ್ತೆ ಕೆಲವೊಂದು ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಅನೇಕ ಕಾಯಿಲೆ ನಮಗೆ ದೊಡ್ಡ ದೊಡ್ಡ ಒಂದು ರೋಗಗಳನ್ನು ನಾವು ಈಸಿಯಾಗಿ ತಡೆಗಟ್ಟಬಹುದು. ಅಂದ್ರೆ ಕ್ಯಾನ್ಸರ್ ಪ್ರಿವೆನ್ಷನ್ ಮಾಡಬಹುದು, ಹಾಗೆ ಈ ಒಂದು ಹಣ್ಣಿನ ಸೇವನೆಯಿಂದ ಜ್ವರ ಬರೋದಿಲ್ಲ, ಹಾಗೆ ಮತ್ತೆ ಇನ್ನೊಂದು ನಮಗೆ ಅನೇಕ ಕೆಲವೊಂದು ಚರ್ಮದ ಸಮಸ್ಯೆಗಳು ಜಾಸ್ತಿ ಬರಲಿತ್ತು. ಯಾಕಂದ್ರೆ ವಿಟಮಿನ್ ಸಿ ಇರೋದ್ರಿಂದ ಇದರಲ್ಲಿ ಈ ಒಂದು ಚರ್ಮದ ಸಮಸ್ಯೆಗಳಿಗೆ ಒಂದು ರಾಮಬಾಣ ಅಂತ ಈ ಹಣ್ಣುಗಳು ನಾವು ಹೇಳ್ಬೋದು. ಇದರಲ್ಲಿ ನಾನು ಪ್ರಮುಖವಾಗಿ ಈ ಮಲೆನ ಸೇಬು ಮಹತ್ವವನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಲೆನ ಸೇಬು ಅನ್ನೋದು ಒಂದು ಮೇಣದ ಜಂಬು ಎಂದು ಕರೆಯಲ್ಪಡ್ತದೆ. ಯಾಕಂದ್ರೆ ಮಲೆನ ಸೇಬು ಈ ಕಡೆ ನ್ಯಾಚುರಲ್ ಆಗಿ ಕೆಲವೊಂದು ಕೂರ್ಗ್ ಮತ್ತೆ ಚಿಕ್ಕಮಗಳೂರು, ಶಿವಮೊಗ್ಗ, ಹಾಗೆ ಶೃಂಗೇರಿ ಇದರಲ್ಲಿ ಈ ವಾತಾವರಣಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ರೀತಿ ಗಿಡ ಇದ್ರೆ ಸಾಕು, ತುಂಬಾ ಚೆನ್ನಾಗಿ ಅದಷ್ಟು ಕದೆ ಹಣ್ಣುಗಳು ಹೆಚ್ಚಾಗಿ ಬರುತ್ತದೆ, ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಇಲ್ದರೇನೆ. ಯಾಕಪ್ಪ ಈ ಒಂದು ಮಲೆನ್ ಸೇಬು ಬಹಳ ಮಹತ್ವ ಅಂತ ನಾನು ಯಾಕೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಮಲೆನ್ ಹಣ್ಣು ಔಷಧಿ ಗುಣಗಳು ಮತ್ತೆ ಅನೇಕ ಉಪಯೋಗಗಳನ್ನು ಹೊಂದಿರುತ್ತದೆ. ಇದರ ತೊಗಟೆಯನ್ನು ಸ್ಥಳೀಯ ಚಿಕಿತ್ಸೆಗಾಗಿ ಉಪಯೋಗಿಸಲ್ಪಡುತ್ತದೆ. ತೊಗಟೆ ಅಂದ್ರೆ ಬಾರ್ಕ್. ತೊಗಟೆಯನ್ನು ಉಪ್ಪಿನ ದ್ರಾವಣದಲ್ಲಿ ಅದ್ದಿ ಅದನ್ನು ಜಜ್ಜಿ ಅದರ ರಸವನ್ನು ಆಳವಾದ ಗಾಯಗಳಿಗೆ ಬಳಸಬಹುದು. ಆಮೇಲೆ ಒಡೆದ ನಾಲಿಗೆಗೆ ಇದರ ಪುಡಿಯನ್ನು ಬಳಸಲಾಗುತ್ತದೆ. ಮಿತಿ ಮೂತ್ರವರ್ಧಕ ಮತ್ತು ವಾತ ನಿವಾರಣೆಗೆ ಇದು ಒಂದು ಒಳ್ಳೆಯ ಸೂಕ್ತ. ಹಾಗೆ ಮೂಲ ತೊಗಟೆ ಕೂಡ ಬೇದಿ ವಿರುದ್ಧ ಉಪಯುಕ್ತವಾಗಿದೆ. ಇದರ ತೊಗಟೆಯನ್ನು ಗರ್ಭಸ್ರಾವವಾಗಿ ಕಾರ್ಯನಿರ್ವಹಿಸುತ್ತದೆ. ಇದರ ಹಣ್ಣಿನ ಎಲೆಗಳಿಂದ ಕಷಾಯ ಮಾಡಿ ಜ್ವರವನ್ನು ಕಡಿಮೆ ಮಾಡಬಹುದು. ಹಾಗೆ ಎಲೆಗಳ ರಸವನ್ನು ಚರ್ಮದ ಲೋಷನ್ ಆಗಿ ಬಳಸಬಹುದು. ಬ್ರೆಜಿಲ್ನಲ್ಲಿ ಸಸ್ಯದ ವಿವಿಧ ಭಾಗಗಳನ್ನು ಮಲಬದ್ಧತೆ, ಮಧುಮೇಹ, ಕೆಮ್ಮು, ಶ್ವಾಸಕೋಶದ ನೆಗಡಿ, ತಲೆನೋವು ಹಾಗೂ ಇತರ ರೋಗಗಳಿಗೆ ಪರಿಹಾರವಾಗಿ ಬಳಸಲಾಗ್ತದೆ. ಅದಕ್ಕೆ ಯಾವುದೇ ಒಂದು ಈ ಮಲೇನ್ ಹಣ್ಣಿನ ಭಾಗಗಳು ಯಥೇಚ್ಛವಾಗಿ ಔಷಧಿ ಗುಣಗಳಿರೋದ್ರಿಂದ ಇದನ್ನು ನಾವು ತಿಂದಲ್ಲಿ ನಮಗೆ ಒಳ್ಳೆಯ ಒಂದು ಪೋಷಕಾಂಶಗಳು ಇರೋದ್ರಿಂದ ಒಳ್ಳೆಯ ಒಂದು ಬೆಳವಣಿಗೆ ಸಿಗಬಹುದು. ನೀವು ಯಾರಾದರೂ ಇದನ್ನು ಬೆಳೆಯಲು ಇಚ್ಛಿಸಿಪಟ್ಟಲ್ಲಿ ವಿವರಣೆಯನ್ನು ನಾನು ಬ್ರೀಫ್ ಆಗಿ ನಿಮ್ಗೆ ಹೇಳ್ತೀನಿ. ಇದು ಮಲೆ ಸೇಬು ತಿರುಳಿನಿಂದ ಸುಲಭವಾಗಿ ಬೇರ್ಪಡಿಸುವ ಒಂದು ಮರಬಳ್ ಗಾತ್ರದ ಬೀಜ ಹೊಂದಿದೆ. ಹಣ್ಣುಗಳು ಗಂಟೆ ಆಕಾರ ಹೊಂದಿದ್ದು 8 ಅಡಿ ಉದ್ದವಿರುತ್ತದೆ. ಅದರಿಂದ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ನೀವು ಬೆಳಿಬೇಕಂತ ಹೇಳಿದ್ರೆ ಇದನ್ನು ಸಸ್ಯಗಳು ಬೀಜದಿಂದ ತಯಾರಿಸಬಹುದು, ಹಾಗೆ ಕೆಲವೊಂದು ಗೂಟಿಯಿಂದಾನು ಈ ಸಸ್ಯಗಳನ್ನ ತಯಾರಿಸ್ತಾರೆ. ಇದು ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಕಾಲೇಜುಗಳಲ್ಲಿ ಈ ಒಂದು ಅಂದ್ರೆ ಹಣ್ಣುಗಳು ಗಿಡಸಿಗ್ತದೆ. ಹಾಗೆ ಮೂಡಿಗೆರೆಯಲ್ಲೂ ನಿಮ್ಗೆ ಇದನ್ನ ಗೂಟಿಯಿಂದ ಉತ್ಪತ್ತಿಸುವ ಒಂದು ಗಿಡಗಳು ನಿಮ್ಗೆ ಸಿಗ್ತವೆ. ಇದರಲ್ಲಿ ನಿಮ್ಗೆ ತಳಿಗಳು ಅಂತ ಹೇಳ್ಕೊಳ್ಳುವಂತ ತಳಿಗಳಿಲ್ಲ, ಲೋಕಲ್ ತಳಿಗಳಿದಾವೆ. ಅದರಲ್ಲಿ ವಚ್ಚ ಎಂಬ ವಿಜ್ಞಾನಿಯು ಒಂದು ತಳಿಯನ್ನು ಇದು ಮಾಡಿದರೆ ಅದು ಕೆಂಪು ತಳಿಯಾಗಿರ್ತದೆ. ಆಮೇಲೆ ಇದರಲ್ಲಿ ತಳಿಗಳಲ್ಲೂ 2 ವಿಧ ಇರ್ತವೆ, ಒಂದು ಸಿಹಿ ತಳಿ ಮತ್ತೆ ಒಂದು ಸೌರ್ ತಳಿ, ಉಳಿ ತಳಿ ಅಂತೇಳಿ. ಸಿಹಿ ತಳಿ ಯಥೇಚ್ಛವಾಗಿ ಎಲ್ಲಾ ಕಡೆ ಒಂದು ಕೋಸ್ಟಲ್ ರೀಜನ್ಸ್ ಅಲ್ಲಿ ಜಾಸ್ತಿ ಚೆನ್ನಾಗಿ ಬರುತ್ತೆ. ಆಮೇಲೆ ಹವಾಮಾನ ಹೇಗಿರಬೇಕಂದ್ರೆ ಮಲೆನ ಸೇಬು ಅಸಾಮಾನ್ಯ ಪರಿಸ್ಥಿತಿ ಹೊರತುಪಡಿಸಿ ಫ್ಲೋರಿಡಾ ಮತ್ತು ಕ್ಯಾಲಿಫೋರ್ನಿಯಾದಲ್ಲಿ ಬೆಳೆಯಬಹುದು. ಇದು ಉಷ್ಣವಲಯದ ಬೆಳೆಯಾಗಿದೆ. ಸಮುದ್ರ ಮಟ್ಟದಿಂದ 900 ಇಂಚುಗಳಲ್ಲಿ ಬೆಳೆಯಲ್ಪಡುತ್ತದೆ. ಅಂದ್ರೆ ಈ ಕಡೆ ನಮಗೆ ಅರೆ ಮಲೆನಾಡು ಇದಕ್ಕೆ ಒಂದು ಸೂಕ್ತವಾಗಿ ಇರುತ್ತದೆ. ಇದರಲ್ಲಿ ಎಲ್ಲಾ ವಿವಿಧ ಮಣ್ಣುಗಳಲ್ಲಿ ಬೆಳೆಯಬಹುದು, ಬಟ್ ಮರಳು ಮಿಶ್ರಿತ ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ. ಮತ್ತೆ ಪ್ರಮುಖವಾಗಿ ಹುಳಿ ಮಣ್ಣಲ್ಲಿ ಅನೇಕ ಬೇರೆ ಹಣ್ಣುಗಳು ಬೆಳೆಯಲಿಕ್ಕಾಗಲಿಲ್ಲ, ಬಟ್ ಹುಳಿ ಮಣ್ಣಲ್ಲಿ ಈ ಒಂದು ಹಣ್ಣನ್ನು ನಾವು ಬೆಳೆಯಬಹುದು. ಆಮೇಲೆ ಇದರದ್ದು ಈ ಮಲೇನ್ ಹಣ್ಣು ನಾನು ಈಗೆಲ್ಲ ನಿಮ್ಗೆ ಹೇಳಿದೆ, ಈ ಹಣ್ಣುಗಳನ್ನ ಬೆಳೆದು ಉಪಯೋಗಿಸಿರೋದ್ರಿಂದ ಇದರಲ್ಲಿ ಔಷಧಿ ಗುಣಗಳು ಮತ್ತೆ ಪೋಷಕಾಂಶಗಳು ಯಥೇಚ್ಛವಾಗಿರೋದ್ರಿಂದ ಇದನ್ನು ಬೆಳೆದಿರುವ ಹಣ್ಣುಗಳನ್ನು ನೀವು ಉಪಯೋಗಿಸ್ಕೊಬೇಕಂತ ನಾನು ಇಲ್ಲಿ ಹೇಳ್ತೇನೆ. ಇದು ನೋಡಕ್ಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಹಣ್ಣು ಒಂದು ಮಲೇನ್ ಸೇಬು ಅಂತೀವಿ. ಇದಕ್ಕೆ ಈ ಸೇಬಿನ ತರನೇ ಇರುತ್ತೆ, ಅಂದ್ರೆ ಪಿಯರ್ ಟೈಪ್ ಇರುತ್ತೆ, ಉದ್ದವಾಗಿರುತ್ತೆ, ಅದು ಒಂದು ಓವಲ್ ಶೇಪ್ ಇದು ಬರುತ್ತೆ. ಮತ್ತೆ ಹಣ್ಣದ ಸುತ್ತ ಒಂದು ವ್ಯಾಕ್ಸ್ ಕೋಟಿಂಗ್ ಇರುತ್ತೆ, ಒಂಥರ ರಬ್ಬರ್ ಟೈಪ್ ನಿಮ್ಗೆ ಕಾಣಿಸುತ್ತೆ. ಒಳಿ ಉಳಿತಾ ಇರುತ್ತೆ. ಈ ಹಣ್ಣು ನೋಡಿದ ತಕ್ಷಣ ತಿನ್ಬೇಕು ಅನ್ಸುತ್ತೆ. ಸಣ್ಣ ಮಕ್ಕಳಂತೂ ಆ ಹಣ್ಣು ನೋಡಿದ ತಕ್ಷಣನೇ ಬಣ್ಣ ಕೆಂಪುವಾಗಿರುತ್ತೆ, ಹಳದಿ ಕಲರ್ ಬರುತ್ತೆ, ವೈಟ್ ಕಲರ್ ಬರುತ್ತೆ. ಬಟ್ ಕೆಂಪು ಕಲರ್ ಇರುವಂತಹ ಹಣ್ಣುಗಳು ತುಂಬಾ ಅತ್ಯಾಕರ್ಷಣೀಯವಾಗಿರ್ತವೆ. ಅದರಲ್ಲಿ ಕೆಲವೊಂದು ಅಂದ್ರೆ ನ್ಯೂಟ್ರಿಸ್ಟಿಕ್ ವ್ಯಾಲ್ಯೂಸ್ ಜಾಸ್ತಿ ಇರ್ತವೆ. ಗಿಡ ಅಂದ್ರೆ ಶ್ರಬ್ ಅಂತೀವಿ ಇದನ್ನ. ಜಾಸ್ತಿ ಅಂತೇಳಿದ್ರೆ ಸುಮಾರು ಒಂದು 11-15 ಅಡಿಯಷ್ಟು ಎತ್ತರ ಬೆಳೆಯುತ್ತೆ. ಹಾಗೆ ಇದು ಸ್ವಲ್ಪ ಹರಡುತ್ತೆ. ಇದು ಇದರಲ್ಲಿ ಸಸ್ಯದು ನಾನು ಹೇಳ್ತಿರೋದು. ಅದೇ ಗೂಟಿಯಿಂದ ಆದ್ರೆ ಶ್ರಬ್ ಅಂದ್ರೆ ನಿಮ್ಗೆ ಸರಿಸುಮಾರು ಒಂದು 10-11 ಅಡಿ ಮಾತ್ರ. ಆಮೇಲೆ ಶ್ರಬ್ ಟೈಪ್ ಇದು ಬರುತ್ತೆ, ಪೊದೆ ಟೈಪ್ ಬರುತ್ತೆ. ಆಮೇಲೆ ಯಥೇಚ್ಛವಾಗಿ ಇಳುವರಿ ಜಾಸ್ತಿ ಬರುತ್ತೆ ಇದು. ಮತ್ತೆ ಈ ಹಣ್ಣು ನೀವು ತಿನ್ನೋದ್ರಿಂದ ನಿಮಗೆ ಬಾಯಲ್ಲಿ ವಾಸನೆ ಸುಮಾರ ಅಂತ ಇದ್ದಾಗ ಇದರಲ್ಲಿ ಕೆಲವೊಂದು ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಯಥೇಚ್ಛವಾಗಿರೋದ್ರಿಂದ ನಿಮಗೆ ಬಾಯಿ ಒಸಡಿಸು ಎಲ್ಲ ಹೋಗ್ತವೆ. ಆಮೇಲೆ ಇದು ಬಹಳ ರುಚಿಕರವಾಗಿರುತ್ತೆ. ಇದು ಹೂ ಬಿಡೋದು ಅಂತ ಹೇಳಿದ್ರೆ ನಿಮಗೆ ಮಾರ್ಚ್ ಅಲ್ಲಿ ಫ್ಲವರಿಂಗ್ ಫ್ರೂಟ್ ಬಡ್ ಡಿಫ್ರೆನ್ಸಿಯೇಷನ್ ಅನ್ನೋದು ಆಗುತ್ತೆ. ಹಾಗೆ ಏಪ್ರಿಲ್ ಅಲ್ಲಿ ಹೂ ಕಚ್ಚಿ ನಿಮಗೆ ಮೇ ಮತ್ತೆ ಜೂನ್ ಅಲ್ಲಿ ನಿಮಗೆ ಹಣ್ಣು ಸಿಗುತ್ತೆ. ಇದುವರೆಗೆ ಬೆಣ್ಣೆಹಣ್ಣು ಮತ್ತು ಮಲೆನಾಡಿನ ವಿಶಿಷ್ಟ ಹಣ್ಣುಗಳು ಈ ಕುರಿತು ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ HS ಮಲ್ಲೇಶ್ ಕುಮಾರ್ ಅವರಿಂದ ಮಾಹಿತಿ ಕೇಳಿದ್ರಿ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಸಮಯ 6:22. ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಭದ್ರಾವತಿ ವಿಲಯದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳು. ಈ ಸಂಜೆ 6:50 KGF ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. 6:56 ಭಾವಗೀತೆಯನ್ನು ಕೇಳುವಿರಿ. ಇನ್ನು ನಾಳೆ ಬೆಳಿಗ್ಗೆ 6:40 ಭಾವಗೀತೆಗಳು, 6:50 ರೈತರಿಗೆ ಸಲಹೆ